ಮಹಾಮಹಿಮಾನ್ವಿತನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಭಾವಜ ವಿಷಯಕ್ಕೆ ಸಿಲುಕದನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ವರಸುತನ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಆ ದಕ್ಷಿಣಾದಿನ ಕರೆದು ಸೋದರ ರೂಕ್ಷ ನೋಡನೆ ಮನದ ಅಪೇಕ್ಷೆಯೊಂದಿದೆಯ ಮನದ ಅಪೇಕ್ಷೆಯೊಂದಿದೆ ನಡೆಸಲೈದುವೆ ತಕ್ಷಣದಲ್ಲಿ ತಕ್ಷಣದಿನ ಸಾಕು ಸಂತಸವಾಯ್ತು ಏ ಕಪಾಟಿಯು ಸದ್ಯವೇ ಕೀರುಕ್ಷ ಶಿಷ್ಯರೊಳಗೆ ಏಕಮನದಿಲ್ದನಿ ಲೋಕದೊಳು ಯಶವ ಪಡೆಯೇ ಜೋಕೆ ಎಂದನು ಗುರು ಮುದದಿಯೇ ಸಾಕು ಸಂತಸವಾಯ್ತು ಬೇಕೋ ಬನದಾಗೆ ಬಾಡೂಟ ಉಣಬೇಕು, ಬನದಾಗೆ ಬಾಡೂಟ ಉಣಬೇಕು. ಗೆಣಕಾರ ಕೂಡ್ಕೊಂಡು ಬಂದ್ರಪ್ಪೋ ಬಲೆ ಬೀಸಿ ಮೊಲ ಹುಲ್ಲೆ ಕಾಡ್ಕೋಳಿ ಗಿರಿ ನವಿಲು, ಕಾಡ್ಕೋಳಿ ಗಿರಿ ನವಿಲು ಗಳನೆಲ್ಲ ಹಿಡಿದು ಕಟ್ಟಬೇಕು, ಅವುಗಳನೆಲ್ಲ ಹಿಡಿದು ಕಟ್ಟಬೇಕು. ಹುಲಿ ಸಿಂಗ ಕಾಡಾನೆ ಹಂದಿ ಕಾಡ್ಕೋಣಕ್ಕೆ, ಹುಲಿ ಸಿಂಗ ಕಾಡಾನೆ ಹಂದಿ ಕಾಡ್ಕೋಣಕ್ಕೆ, ಸುರಿವಳಿತು ಬಾಣವ ಬಿಡಬೇಕು, ಸುರಿವರಿತು ಬಾಣವ ಬಿಡಬೇಕು, ಸುಳಿವರಿತು ಬಾಣವ ಬಿಡಬೇಕು, ಸುಳಿವರಿತು ಬಾಣವ ಬಿಡಬೇಕು. ಗೆಣಕಾರ ಕೂಡ್ಕೊಂಡು ಬಂದ್ರಪ್ಪೋ ನಮ್ಮ ಬನದಾಗೆ ಬ್ಯಾಟೆಗೆ ಬಂದ್ರಪ್ಪೋ, ನಮ್ಮ ಬನದಾಗೆ ಬ್ಯಾಟೆಗೆ ಬಂದ್ರಪ್ಪೋ, ನಮ್ಮ ಬನದಾಗೆ ಬೇಟೆಗೆ ಬಂದ್ರಪ್ಪೋ. ರಾವಣ ಅಂತ ಕನಿತ್ತ ಸತಿಯೋಡನೆ ಬಿನದದ ಭಾವದಲ್ಲಿ ವಿಹರಿದೂತ ವಿಹರಿದೂತ ಜಾನಕಿ ದೇವಿ ಗೆಂದ ಬದುಕದೆಷ್ಟು ವಿಚಿತ್ರ ಜಾನಕಿ, ಬದುಕದೆಷ್ಟು ವಿಚಿತ್ರ ಜಾನಕಿ, ಒದಗಿದವು ಕೋಟಲೆಗಳೆನಿತೋ, ಹುದುಗಿಸುತ ಜಗಕ್ಷೇಮ ಬೀಜವನು ದರದಲ್ಲಿ, ಹುದುಗಿಸುತ ಜಗಕ್ಷೇಮ ಬೀಜವನು ದರದಲ್ಲಿ. ರಾವಣಾಂತ ಗಣಿತ ಬಯಕೆಯೊಂದಿದ್ದೆ ಸಲಿಸುವೆಯ ನಲ್ಲ, ಸಲ್ಲಿಸುವೆಯನಲ್ಲ ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲುವಿಲ್ಲ, ಕೆಲಸ ಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲುವಿಲ್ಲ, ನಯನ ಪುಣ್ಯ ಶ್ರಮದ ದರ್ಶನ ಬಯಸೇ, ನಯನ ಪುಣ್ಯ ಶ್ರಮದ ದರ್ಶನ ಬಯಸ ಕಿವಿಗಳು ಮಧುರ ವೇದಾಧ್ಯಯನ, ಬಯಸ ಕಿವಿಗಳು ಮಧುರ ವೇದಾಧ್ಯಯನ, ನಾಸಿಕ ಹವಿಯ ಕಂಪನು ಬಯಸುತ್ತಿಯೇ, ನಾಸಿಕ ಹವಿಯ ಕಂಪನು ಬಯಸುತ್ತಿಯ ಬೆನ್ನಿಂದಿಗಳು, ಬಯಕೆಯೊಂದಿದೆ ಸಲ್ಲಿಸುವೆಯ ನಲ್ಲ, ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲುವಿಲ್ಲ, ನಲ್ಲ ಎನ್ನ ನಲ್ಲ ಆ ಸತಿಯ ಬಯಕೆಯನ್ನು ನಡೆಸುವುದು ಬಲುಹಿತದ ಕಜ್ಜವು, ಪತಿಗೆನುತ ಸಮ್ಮತಿಯ ನಿತ್ತನು ಸತಿಯ ಬಯಕೆಯ ನಡೆಸುವುದು ಬಲುಹಿತದ ಕಜ್ಜವು, ಪತಿಗೆನುತ ಸಮ್ಮತಿಯ ನಿತ್ತನು ರಘುಕುಲೋತ್ತಮ ನಸು ನಗುತ ಮುದದಿ, ಲತೆಯ ಮಂಟಪದೊಳಗೆ ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಯನು, ಸತಿಯು ನಿದ್ರಿಸೆ ನೋಡಿ ರಘುವರ ನಿಂತು ಯೋಚಿಸಿದ, ಸ್ಮರಿಸಿ ವಿಶ್ವಾಮಿತ್ರ ನಿತ್ಯ ಶರವಿಜ್ರಂಭಕಗಳನು ಶ್ರೀರಘುವರನು ತಾನುಪದೇಶಿಸಿದ, ಗರ್ಭಸ್ಥ ಶಿಶುಗಳಿಗೆ ಇತ್ತಲೋಲವನಾಸುರನು ಮಂಡಿಸಿದ ನಗಣಿತ ದೈತ್ಯರೊಡನೆ, ಯಾರೆಲ್ಲ ಹುಲುನಡ ಪೋರನೆ ಮಧುರೇಶ ಲಾಲಿ ತೆಮ್ಮನುಡಿಯ ಮದ ಒದಗಿದು ದಾಪತು ಕೇಳೊಡೆಯ, ಒದಗಿದು ದಾಪತು ಕೇಳೊಡೆಯ, ಕದನಕ್ಕೆ ನಾಲ್ಬಿದ ಸೇನೆಯ ನೆರವುದ. ಪಾಲೀಸಿ ಕೇಳಮ್ಮ ನುಡಿಯ, ಉಡಿಯಲು ತಿಳಿದುಕೊಂಡಿಹುತುಜಿತವೆನುತ ಮುನಿ ಬಗೆ ಶತ್ರುಹನೋ ಹಾ. ಕ್ಷೇಮವೇ ನಿನಗೆ, ಕ್ಷೇಮವೇ ನಿನಗೆ ರಾಮಾನುಜ, ಪುರದೊಳ ರಾಮದುಳಿ ಹರೇ ನೈಯ್ಯ. ಭೂಮೀಶ ನಿಲ್ತಿಯ ನೀ ನಿಲ್ಲಿಗಾದನ, ನೇಮದೊಳ್ ಐತಂದೆಯ. ತನಯರಿಂದ ಕಾವ್ಯವಾಚನವ ಶ್ರೀರಾಮ ಸಂತಸದಿ, ತನಯರಿ ಕಾವ್ಯವಾಚನವ ಸನುಮತದೊಳಾಲಿಸುತ ಮನದಿ, ಸನುಮತದೊಳಾಲಿಸುತ ಮನದಿ ಸೃಪ್ತಿಯ ನಾಂತು ತನಯರನು ಮೆಚ್ಚು ತಿಂತೆಂದ. ಸುತಿ ತಾಳ ರಾಗ ರಂಜನೆಯೊಳಿ ಕಾವ್ಯವೋ, ಸುತಿ ತಾಳ ರಾಗ ರಂಜನೆಯೊಳಿ ಕಾವ್ಯವೋ ಹಿತವೆನಿಸುವಂತೆ ಪಾಡಿರ್ಪ. ಚತುರ ಬಾಲಕ ರಿಂಗೆ ಕೊಡಲೇನೇನು, ಚತುರ ಬಾಲಕ ರಿಂಗೆ ಕೊಡಲೇನೇನೆ ಮುನಿ ಪಕ್ಷಿತಿ ಬಗಿಂತೆಂದ ಗೂಡದಲ್ಲಿ. ಮುನಿಪನಾಜ್ಞೆಯೊಳಾಗ ಶ್ರೀರಾಮ ಭಕ್ತರ ಪೊರೆವವಗೆ ಪುರಕಭೂಷಣನ ಕುಮಾರ ಗಜವದನನ